ನನ್ನ ಮಾವ ಅಂದ್ರೆ ನನ್ನ ತಾಯಿಯ ತಮ್ಮ, ಇಲ್ಲಿ ಹಾಕ ಮಾರೆ ಅಂತ ಹೇಳಿದ್ರು. ಅಲ್ಲಿ ಎರಡು ಮೆಷಿನ್ ಹಾಕಿದೆ. ನಾವು ಬಲ್ಪಗುಡಿ ಕೋಡಪದ ಇಲ್ಲಿ ಬಿಟ್ಲ ಮೆಷಿನ್ ಮಾಡಿದ್ರೆ. ಹೌದು, ದೊಡ್ಡ ಫ್ಯಾಕ್ಟ್ರಿ ಉಂಟು ಅವರಲ್ಲಿ, ದೊಡ್ಡ ಫ್ಯಾಕ್ಟ್ರಿ. ಒಂದು 500 ಜನ ದುಡಿತಿದ್ರು ಅದರಲ್ಲಿ, ಯುಪಿ ಎಂಪಿ ಎಲ್ಲ ಬಂದು ಎಲ್ಲ ದೇಶದಿಂದ ಎಲ್ಲ ಕೊಟ್ಟು ದುಡಿಸ್ತಾರೆ. ದೊಡ್ಡ ಫ್ಯಾಕ್ಟ್ರಿ ಅದು, ರಾಜಾರಾಮ್ಭಟ್ ಅಂತ. ಎರಡು ಮೆಷಿನ್ ತಂದೆ, ತಂದು ಅಲ್ಲಿ ಮಾನ ಮನೆಯಲ್ಲಿ ಮನೆಯಲ್ಲಿದ್ದ ರಿಪ್ಲೇಸ್ ಮಾಡಿದೆ. ಅಲ್ಲಿ ಅದು 10:00 ಹೋಯ್ತು, ಯಾಕಂದ್ರೆ ಅಲ್ಲಿ ಜನಗಳು ಸಿಕ್ಕಿತ್ತು ನನಗೆ, ಕಾರ್ಮಿಕರು ಸಿಕ್ಕಿದ್ರು. 10:00 ಅದು ನಾನು ಅಲ್ಲಿ ಡೆವಲಪ್ ಮಾಡಿದೆ. ಈಗ ಮೆಷಿನ್ ಬಗ್ಗೆ ಹೇಳುದಿದ್ರೆ, ಈ ಮೆಷಿನ್ ತುಂಬಾ ಕಾಸ್ಟ್ಲಿಯೋ, ಇದಕ್ಕೆ ಏನು ಕರೆಂಟ್ ಇದ್ದು ಇದೆಲ್ಲ ಖರ್ಚೆಲ್ಲ ಹೇಗೆ ಬರ್ತದೆ? ಈ ಮೆಷಿನ್ ಅನ್ನು ಫಸ್ಟ್ ಗೆ ಮ್ಯಾನ್ಯುವಲ್ ಇದ್ದದ್ದು, ಮ್ಯಾನ್ಯುವಲ್ 15,000 ಮೆಷಿನ್. ಈಗ ಒಂದು 18,000-20,000 ಈಗ ಆಗ್ಬಹುದು. ಈಗ ನಾನು ಹೈಡ್ರೋಲಿಕ್ಸ್ ಮಾಡಿದ್ದೇನೆ, ಕರೆಂಟ್ ಇದು ಮಾಡಿದ್ದೇನೆ. ಅದಕ್ಕೆ ವ್ಯತ್ಯಾಸ ಎಂತ? ಮ್ಯಾನ್ಯುವಲ್ ಅಂದ್ರೆ ಕೈಯಲ್ಲಿ ಮಾಡುದು, ಕಟ್ ಮಾಡುದು ಕೈಯಲ್ಲಿ, ಹೀಟ್ ಮಾಡುದು ಗ್ಯಾಸ್ ಇಂದ ತಿರುಗಿಸಬೇಕು. ಕರೆಂಟ್ ಅಲ್ಲಿ ಹೈಡ್ರೋಲಿಕ್ಸ್ ಏನು, ನಾವು ಕರೆಂಟ್ ಅಲ್ಲೇ ಹೀಟ್ ಆಗ್ತದೆ, ಮತ್ತೆ ಆಟೋಮೆಟಿಕ್ ಕಟ್ ಆಗ್ತದೆ, ಪ್ರೆಸ್ಸಿಂಗ್ ಸಹ ಆಟೋಮೆಟಿಕ್ ಆಗ್ತದೆ. ಅಷ್ಟು ವ್ಯತ್ಯಾಸ. ಈಗ ಈ ಅಡಿಕೆ ಹಾಳೆಯ ತಟ್ಟೆ ಅಂತ ಹೇಳಿದ್ರೆ, ಇದಕ್ಕೆ ಅಡಿಕೆ ಹಾಳೆ ಎಲ್ಲಿಂದ ನಿಮ್ಗೆ ಸಿಗ್ತದೆ? ನಾವಂದ್ರೆ ಮನೆ ಮನೆಗೆ ಹೋಗ್ತೇವೆ. ನಾನು ಭಾರಿ ದೊಡ್ಡ ಮಟ್ಟ ಅಲ್ಲಿಲ್ಲ, ಸಾಧಾರಣ ಒಂದು 10-20 ಮನೆ ಪರ್ಮನೆಂಟ್ ಇರ್ತಾರೆ. ನನ್ನ ಒಂದು ಇದು ವಿಶ್ವಾಸದ ಮೂಲಕ ವ್ಯವಹಾರ ಮಾಡ್ತೇವೆ. ಅಂದ್ರೆ ಒಂದೇ ರೀತಿ ನಾವು, ಹಾಗೆ ಅವ್ರ ಮನೆಯವರು ಸಹ ಹಾಗೆ, ನೀವು ಬೇಡ ಅಂತ ಹೇಳಿದ್ರೆ ನಾವು ಬೇರೆ ಕೊಡ್ತೇವೆ, ಇಲ್ಲದೆ ಕೊಡುದಿಲ್ಲ. ಆ ರೀತಿಯ ಬಾಂಧವ್ಯ ಇರ್ತದೆ ಮನೆಗೆ. ಹಾಗೆ ರೇಟ್ ಸಹ ಹಾಗೆ ವರ್ಷ ವರ್ಷ ಏರುಪೇರು ಆಗ್ತದೆ ಹಾಳೆಗೆ. ನಾನು ಒಂದು ಅದನ್ನೊಂದು ಸ್ಟೆಬಿಲೈಸ್ ಮಾಡಿ ಇಟ್ಟಿದ್ದೇನೆ ಮನೆಗಳಿಗೆ. ಈಗ ಕಳೆದ ವರ್ಷ 140-160 ಆಗಿತ್ತು, ನಾನು 2 ರೂಪಾಯಿ ಕೊಟ್ಟು ಬಂದಿದ್ದೇನೆ. ಯಾಕಂದ್ರೆ ಅದಕ್ಕಿಂತ ಮುಂಚಿನ ವರ್ಷ 2 ರೂಪಾಯಿ 2 ಕಾಲಕ್ಕೆಲ್ಲ ಹೋಗಿತ್ತು, ಹಾಗೆ 2 ರೂಪಾಯಿ ಕೊಟ್ಟಿದ್ದಾರೆ. ಕಳೆದ ವರ್ಷ 140 ನಾನು 2 ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟಿದ್ದೇನೆ. ಈ ವರ್ಷ ಅದೇ ಸ್ಟೆಬಿಲೈಸ್ ಮಾಡಿದೆ. ಹಾಗೆ ಪಾರ್ಟಿಗಳು ಲೈಕ್ ಹಾಗೆ ಹೆಚ್ಚು ಹಾಗೆ ಸಿಗ್ತಾ ಇದೆ ಹಾಳೆ ನನಗೆ. ಹಾಗೆ ಈಗ ಹಾಳೆ ಅಂತ ಹೇಳಿದ್ರೆ, ನೀವು ಹೋಗಿ ಹಾಳೆಯನ್ನ ಕಡ್ದು ತರುವಂತ ಎಲ್ಲ ವ್ಯವಸ್ಥೆ ನಿಮ್ಮದೆಯಾ ಅಥವಾ ಅವರು ಕಡ್ದಿಡ್ತಾರೆ ಹೇಗೆ? ಅವರು ಕಡ್ದು ಒಣಗಿಸಿ 25 ಕಟ್ಟು ಪ್ಯಾಕ್ ಮಾಡಬೇಕು. 25 ಅದನ್ನ ನಾವನ್ನು ಹಾಕೊಂಡು ಬರ್ತೇವೆ. ಹಾಗೆ ಅದು ಸರಿ. ಹಾಗಂತ ನಾವು ಹೊಸ ಇದಕ್ಕೆ ಪಾರ್ಟಿ ಹೋಗಿ ತುಂಬಾ ಹೆದರ್ತೇವೆ. ಒಂದು ಹಾಳೆಯನ್ನು 2 ಕಟ್ ಮಾಡಿ ಇಡುವವರು ಇದ್ದಾರೆ, ಹಾಳೆ ಸಿಪ್ಪೆದೇ ತೆಗೆದು ಇಡುವವರು ಇದ್ದಾರೆ. ಯಾಕಂದ್ರೆ ಅದ ವೈಟ್ ಕೋಟಿಂಗ್ ಇರ್ತೇವೆ, ಅದನ್ನ ಹರಿದು ಇಡುವರಿದ್ದಾರೆ, ಅದು ನಮಗೆ ಉಪಯೋಗ ಬೀಳುವುದಿಲ್ಲ ಅಂತ ಇರ್ತದೆ. ಅದಕ್ಕೆ ಹೊಸ ಪಾರ್ಟಿಗೆ ಭಾರಿ ಹೆದರಿಕೆ ಆಗ್ತದೆ. ಪರ್ಮನೆಂಟ್ ಪಾರ್ಟಿ ಆದ್ರೆ ಚೆನ್ನಾಗಿರ್ತಾರೆ, ಏನೋ ಇದಿಲ್ಲ, ಚೆನ್ನಾಗಿರ್ತಾರೆ. ಹಾಗೆ ಈಗ ಮುಖ್ಯವಾಗಿ ಹಾಳೆ ತಟ್ಟೆಯನ್ನು ಮಾಡುವಾಗ ಹಾಳೆ ಯಾವ ತರ ಇರಬೇಕು ಅಂತ ಏನಾದ್ರೂ ಉಂಟಾ? ನಮಗೆ ನ್ಯಾಚುರಲ್ ಇದ್ರೆ ಆಯ್ತು. ನಮಗೆ ಒಂದು 12 ಇಂಚು ಅಗಲ ಬೇಕು. ನಾನು ಹೇಳ್ತೇನೆ 1 ಫೀಟ್ ಅಗಲ ಬೇಕು ಅಂತ. 1 ಫೀಟ್ ಅಗಲ ಇದ್ರೆ 10 ಇಂಚಿದ್ದು ಊಟದ ತಟ್ಟೆ ಆಗ್ತದೆ. 10 ಇಂಚಿದ್ದು, 10 ಇಂಚಿಗಿಂತ ಕಡಿಮೆ ಇದ್ರೆ ನಿಮ್ಮೊಂದು ಪಿಂಗಾಣಿ ಆಗ್ತದೆ, 6 ಇಂಚು ಎಲ್ಲ. ಅದು ವರ್ಕೌಟ್ ಆಗುದಿಲ್ಲ ನಮಗೆ. ನಾವಂದ್ರೆ 1.5 ಪಿಂಗಾಣಿಯನ್ನು ಸೇಲ್ ಮಾಡ್ತೇವೆ. ಸೇಲ್ ಮಾಡಿದ್ರೆ ನಾವು 60 ಪೈಸೆ ಇವರಿಗೆ ಮಾಡುವವರಿಗೆ ಕೊಡ್ತೇವೆ, 40 ಪೈಸೆ ಗ್ಯಾಸ್ಗೆ ಖರ್ಚಾಗ್ತದೆ, ತೊಳೆಯುವಾಗ ಬೇರೆ ಹೋಗ್ತದೆ. ಆಗ ಪಿಂಗಾಣಿ ಮಾಡುವಲ್ಲಿ ನಮಗೆ ಯಾವುದೇ ಇದು ಲಾಭ ಇಲ್ಲ. ಆದ್ರೂ ದುಡಿಯುವವರಿಗೆ ವರ್ಕ್ ಕೊಡಬೇಕು ಎಂಬ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಈಗ ಈ ಹಾಳೆಯನ್ನ ನೀವು ಕಟ್ಟಗಳ ಮಾಡಿ ತರ್ತೀರಿ, ತಂದ ಮೇಲೆ ಏನೆಲ್ಲ ಅದರಲ್ಲಿ ಒಂದು ಹಾಳೆಯ ತಟ್ಟೆ ಆಗುವಾಗ ಏನು ಪ್ರೋಸೆಸ್ಗಳಿದ್ದಾವೆ? ಈಗ ನಾವು ಅದನ್ನು ನೀರಲ್ಲಿ ಮುಳುಗಿಸ್ತೇವೆ. ಫಸ್ಟಿಗೆ ನೀರಲ್ಲಿ ಮುಳುಗಿಸಿ ಮತ್ತೆ ಒಂದೊಂದರಲ್ಲಿ ನಾವು ತೊಳಿತೇವೆ ಕ್ಲೀನ್ ಆಗಿ. ಮತ್ತೆ ಅದು ವೆರೈಟಿ ಮಾಡ್ತೇವೆ ನಾವು, ದೊಡ್ಡದು ಮೀಡಿಯಮ್ ಸಣ್ಣದು ಅಂತ. ಅಂದ್ರೆ ನನ್ನಲ್ಲಿ 22 ಇಂಚಿದ್ದು ಪ್ಲೇಟ್ ಸಹ ಉಂಟು, ಅದು ಊಟದ್ದಲ್ಲ ಟ್ರೇ 22 ಇಂಚು. ಮತ್ತೆ 18 ಇಂಚಿದ್ದು ಪ್ಲೇಟ್ ಉಂಟು, ಅದು ಓವಲ್ ಶೇಪ್ ಅಂಡಾಕಾರದು, ಅದು ಒಳ್ಳೆ ಡಿಮಾಂಡ್, ಯಾರಲ್ಲಿಲ್ಲ ಇಲ್ಲಿ ಪುತ್ರ ಇದರಲ್ಲಿ ಯಾರಲ್ಲಿಲ್ಲ 18 ಇಂಚಿದ್ದು. ಒಂದು ಎಲ್ಲ ಒಂದು ಸುಬ್ರಹ್ಮಣ್ಯ ಹತ್ರ ಒಂದು ಒಬ್ಬರಲ್ಲಿ ಇರಬೇಕು, ಹಾಗಾಗಿ ಒಳ್ಳೆ ಡಿಮಾಂಡ್ ಅದು 18 ಇಂಚಿದ್ದು. ಆಮೇಲೆ 12 ಇಂಚು ರೌಂಡ್ ಉಂಟು, 10 ಇಂಚು ರೌಂಡ್ ಉಂಟು, 10 ಇಂಚು ಸ್ಕ್ವೇರ್ ಉಂಟು, 6 ಇಂಚು ರೌಂಡ್ ಉಂಟು, ಮತ್ತೆ 6 ಇಂಚು ಸ್ಕ್ವೇರ್ ಉಂಟು. ಇಷ್ಟೆಲ್ಲ ನಮ್ಮಲ್ಲಿ ಉಂಟು. ಹಾಗೆ ಮತ್ತೆ ತುಂಬಾ ವೆರೈಟಿ ಇದೆ, ನಮಗೆ ಅದು ಇದು ಮಾಡ್ಲಿಕ್ಕೆ ಆಗುದಿಲ್ಲ ವ್ಯವಸ್ಥೆ. ಅದನ್ನೆಲ್ಲ ಜೋಡಣೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗೆ ಈಗ ನೀವು ತಂದ ಹಾಳೆಯನ್ನು ನೀರಿನಲ್ಲಿ ಮುಳುಗಿಸಿದ್ಮೇಲೆ ಎಷ್ಟು ಸಮಯ ಇಡಬೇಕು, ಮತ್ತೆ ಅದನ್ನ ಒಣಗಿಸಿ ಎಷ್ಟು ಇದು ಇದನ್ನು ಕೊಡಬೇಕು? ಹೇಗೆ ಅಲ್ಲ, ನಮ್ ನೀರಲ್ಲಿ ಮುಳುಗಿಸಿ ಮತ್ತೊಮ್ಮೆ ತೊಳಿತೇವೆ ಕಟ್ಟ ಬಿಚ್ಚಿ. ನಮಗೆ ಅದು ಹಾಳೆ ಫ್ಲೆಕ್ಸಿಬಲ್ ಬರಬೇಕು, ಫ್ಲೆಕ್ಸಿಬಲ್ ಅಂದ್ರೆ ಮುರಿಬಾರ್ದು, ಫೋಲ್ಡ್ ಆಗುವಾಗ ಬರಬೇಕು. ಅದು ನಾವು ಹೆಚ್ಚು ನೀರಲ್ಲಿ ಮುಳುಗಿಸಿದ್ರೆ ಅದು ನಾವು ಹಾಳೆ ತಟ್ಟೆ ಮಾಡುವಾಗ ಬಂದ್ ಸುಬ್ಬಿದಾಗ ಉಬ್ಬುತ್ತದೆ, ಅದಾಗಬಾರ್ದು. ಕಡಿಮೆ ಇದು ಹಾಕಿದ್ರೆ ಅದು ಹರಿತದೆ, ಒಂಥರ ನಮಗೆ ಗೊತ್ತಾಗ್ತದೆ ಫ್ಲೆಕ್ಸಿಬಲ್ ಬೇಕು ಅಂತ. ಫ್ಲೆಕ್ಸಿಬಲ್ ಬೇಕು. ಆಮೇಲೆ ಅದನ್ನು ನೇರ ನೀವು ಮೆಷಿನಿಗೆ ಕೊಡುದಾ? ಹೌದು, ಮೆಷಿನ್ ಹೌದು ಮೆಷಿನಿಗೆ.

ಎಲ್ಲರ ಬಹುಮುಖ್ಯವಾದಂತಹ ಕರ್ತವ್ಯ. ಈ ನಿಟ್ಟಿನಲ್ಲಿ ಅಡಿಗೆ ಮನೆಯಲ್ಲಿ ಬಳಕೆಯಾದ ನೀರನ್ನು ಪುನರ್ಬಳಕೆ ಮಾಡುವ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವಂತಹದ್ದು ಹಾಗೂ ತಾರಸಿ ಮೇಲೆ ಬಿದ್ದಂತಹ ಮಳೆ ನೀರನ್ನು ಕೊಯ್ಲು ಮಾಡಿ ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಸುವುದಕ್ಕೆ ಈ ನೀರನ್ನು ಬಳಸಬಹುದು. ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ನೀರಿನ ಸದ್ಬಳಕೆಗೆ ಉತ್ತಮವಾದಂತಹ ಕ್ರಮ ಅಂತ ಹೇಳಬಹುದು. ಹೊಸ ಆವಿಷ್ಕಾರಗಳಾದ ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್, ಸಾಯಿಲ್ಲೆಸ್ ಕಲ್ಚರ್, ಬಯೋಡೈಜೆಸ್ಟರ್, ಜೀವಾಮೃತ ಇವುಗಳನ್ನು ತರಕಾರಿಯ ಉತ್ಪಾದನೆಯಲ್ಲಿ ಅಳವಡಿಸಿಕೊಳ್ಳಬಹುದು. ಹೈಡ್ರೋಫೋನಿಕ್ಸ್ ಅಂದರೆ ಮಣ್ಣಿಲ್ಲದೆ ಹಣ್ಣು ಹಾಗೂ ತರಕಾರಿಗಳನ್ನು ಪೋಷಕಾಂಶಗಳುಳ್ಳಂತಹ ನೀರಿನಲ್ಲಿ ಬೆಳೆಸುವಂತಹದ್ದು. ಕೆಲವೊಂದು ಸರಿ ಮರಳು ಜಲ್ಲುಕಲ್ಲುಗಳ ಆಧಾರದಲ್ಲೂ ಕೂಡ ಇವುಗಳನ್ನು ಬೆಳೆಸಬಹುದು. ಇಲ್ಲಿ ಪೋಷಕಾಂಶಗಳ ದ್ರಾವಣವನ್ನು ಕ್ರಮೇಣವಾಗಿ ಪಂಪ್ ವ್ಯವಸ್ಥೆಯಿಂದ ಗಿಡಗಳಿಗೆ ಸರಬರಾಜು ಮಾಡಲಾಗುತ್ತೆ. ಗಿಡಗಳು ಬೆಳೆದಂತೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಮತ್ತು ಫ್ರೀಕ್ವೆನ್ಸಿ ಆಫ್ ಪಂಪಿಂಗ್ ಇವುಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಈ ವಿಧಾನದಲ್ಲಿ ಎಲೆ ಜಾತಿಯ ತರಕಾರಿಗಳನ್ನು ಉತ್ತಮವಾಗಿ ಬೆಳೆಯಬಹುದು. ಫಸಲು ಭೂಮಿಯಲ್ಲಿ ಬೆಳೆದಿರುವಂತಹ ಬೆಳೆಗೆ ಸಮನಾಗಿರುತ್ತದೆ, ಆದರೆ ಯಂತ್ರೋಪಕರಣ ವ್ಯವಸ್ಥೆಗೆ ಹೆಚ್ಚಿನ ಹಣದ ಹೂಡಿಕೆ ಅಗತ್ಯ ಇರುತ್ತದೆ. ಈ ಪದ್ಧತಿಯನ್ನು ನುರಿತ ವಿಜ್ಞಾನಿಗಳಿಂದ ತರಬೇತಿ ಇಲ್ಲವೇ ಅನುಭವವುಳ್ಳ ವಿಷಯ ತಜ್ಞರಂತ ಸಲಹೆಯೊಂದಿಗೆ ಮಾಡಬೇಕಾಗ್ತದೆ. ಏರೋಫೋನಿಕ್ಸ್ ಎನ್ನುವಂತಹದ್ದು ಇನ್ನೊಂದು ವಿಧ. ಗಿಡಗಳನ್ನು ಗಾಳಿ ಹಾಗೂ ತೇವಾಂಶದ ವಾತಾವರಣದಲ್ಲಿ ಮಣ್ಣಿಲ್ಲದೆ ಬೆಳೆಸುವಂತಹ ಪದ್ಧತಿ ಇದು. ಗಿಡಗಳನ್ನು ಮಣ್ಣಿಲ್ಲದೆ ಕೇವಲ ಪೋಷಕಾಂಶಗಳನ್ನು ಬೇರುಗಳಿಗೆ ಸಿಂಪರಣೆ ಮಾಡಿ ಬೆಳೆಸಬಹುದು. ಈ ಚಟುವಟಿಕೆಯಲ್ಲಿ ಒಂದು ಸೀಮಿತ ಒಳಾಂಗಣದಲ್ಲಿ ಕಾಂಡ ಹಾಗೂ ಬೇರುಗಳಿಗೆ ಪೋಷಕಾಂಶದ ಸಿಂಪರಣೆಯನ್ನು ಮಾಡಿ ಬೇರುಗಳಿಗೆ ಯಥೇಚ್ಛವಾದಂತಹ ಆಮ್ಲಜನಕವನ್ನು ಒದಗಿಸಿ ಗಿಡಗಳನ್ನು ಬೆಳೆಸಬಹುದು. ಇಲ್ಲಿ ನಿಯಂತ್ರಿತ ವಾತಾವರಣ ನಿರ್ವಹಣೆ ಮುಖ್ಯವಾಗಿದ್ದು ಒಳ್ಳೆಯ ಗಿಡದ ಬೆಳವಣಿಗೆಗೆ ಸಹಾಯವಾಗ್ತದೆ. ಸಾಯಿಲ್ಲೆಸ್ ಕಲ್ಚರ್, ಈ ತಾಂತ್ರಿಕತೆಯು ಕೂಡ ಮಣ್ಣಿಲ್ಲದೆ ಕೃತಕವಾದಂತಹ ಪೋಷಕಾಂಶಗಳನ್ನು ಒದಗಿಸಿ ಗಿಡಗಳನ್ನು ಬೆಳೆಸುವಂತಹ ವಿಧಾನ. ಇತ್ತೀಚೆಗೆ ಈ ತಾಂತ್ರಿಕತೆಯಲ್ಲಿ ಕೊಕ್ಕೋ ಪೀಟ್, ಸ್ಪ್ಯಾಗ್ನಮ್ ಪೀಟ್, ವರ್ಮಿಕ್ ಲೈಟ್, ಚಾಕ್ ಸ್ಟಿಪ್ಸ್, ರೈಸ್ ಹಲ್ಸ್, ಬೆಗಾಸೆ, ಸಾಡಸ್ಟ್ ಇವುಗಳನ್ನು ಕೂಡ ಬಳಸಿಕೊಂಡು ಗಿಡಗಳನ್ನು ಬೆಳೆಸಬಹುದು. ಗಿಡಗಳಿಗೆ ಬೇಕಾಗುವಂತಹ ಮಾಧ್ಯಮ ದ್ರಾವಣ ಅಥವಾ ಘನರೂಪದಲ್ಲಿಯೂ ಕೂಡ ಇರಬಹುದು. ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಸುವುದಕ್ಕೆ ಸೂಕ್ತವಾದಂತಹ ವಿಧಾನ ಆಗಿದೆ ಇದು. ತಾರಸಿ ತೋಟ ಹಾಗೂ ಕೈತೋಟಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಹತ್ತಿರದ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಬಹುದು. ಹಾರ್ಟಿ ಕ್ಲಿನಿಕ್ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಮಂಗಳೂರು, ದೂರವಾಣಿ ಸಂಖ್ಯೆ 08242424128, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08242424128, ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಬೋದು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೃಷಿ ಉತ್ಪನ್ನ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರಿಂದ 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000 ರಿಂದ 49,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 28,500 ರಿಂದ 31,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 7,500 ರಿಂದ 10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 ರಿಂದ 30,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 20,000 ರಿಂದ 25,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 4,350 ರಿಂದ 5,300 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,100 ರೂಪಾಯಿ, IR8 ಕ್ವಿಂಟಾಲಿಗೆ 3,450 ರಿಂದ 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,150 ರಿಂದ 2,400 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,200 ರಿಂದ 5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400 ರಿಂದ 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,500 ರಿಂದ 5,200 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 19,000 ರಿಂದ 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 65,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 6,000 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 5,000 ರಿಂದ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,500 ರಿಂದ 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ.

ಸಾವಿ